ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಚಳಿ ಹೆಚ್ಚಾಗ್ತಾ ಇದೆ, ಮತ್ತು ಅದರ ಅನುಭವ ನಮಗೆಲ್ಲರಿಗೂ ಆಗಾಗುತ್ತದೆ. ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ ಎರಡೂ ಕಡಿಮೆ ಆಗ್ತಾ ಇರೋದು ಈಗ ನಮಗೆ ಗೊತ್ತಾಗ್ತಾ ಇದೆ. ಕಳೆದ ವಾರದೊಳಗೆ ನಾವು ಯಾವ ರೀತಿ ಊಹೆ ಮಾಡಿಕೊಂಡಿದ್ವಿ, ಅದಕ್ಕಿಂತಲೂ ಕನಿಷ್ಠ ತಾಪಮಾನ ಕಡಿಮೆ ಆಗಿರುವುದು ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟರುವಂತಹ ಅಂಕಿಅಂಶಗಳ ಮೇಲೆ ನಮಗೆ ಗೊತ್ತಾಗ್ತದೆ. ಕಳೆದ ಶನಿವಾರ ವಿಜಯಪುರದೊಳಗೆ 12 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇತ್ತು. ಬೀದರ್ನೊಳಗೆ 13 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ, ಆಮೇಲೆ ಉತ್ತರ ಕರ್ನಾಟಕದ ಕೆಲವು ಕಡೆಗಳಲ್ಲಿ 13-14 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದ್ದು ಕಳೆದ ವಾರ. ಹೀಗಾಗಿ ಏನಾಗ್ಯದಂತಂದ್ರೆ ನಮಗೆ ಚಳಿಯ ಅನುಭವ ಹೆಚ್ಚಿಗೆ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಕನಿಷ್ಠ ತಾಪಮಾನ ಕಡಿಮೆ ಆಗಿರುವುದು ಮತ್ತು ಗರಿಷ್ಠ ತಾಪಮಾನ ಕೂಡ ಸ್ವಲ್ಪ ಇಳಿದಿರುವುದು ನಮ್ಮ ದಾಖಲೆಗಳಿಂದ ಗೊತ್ತಾಗ್ತದೆ. ಇದು ಸಹಜ ಕೂಡ ಹೌದು. ಇತ್ತೀಚಿನ ದಿವಸದೊಳಗ ಏನು ವಾತಾವರಣದೊಳಗೆ ಏರುಪೇರುಗಳು ಆಗ್ತಾ ಇದ್ದಾವೆ, ಅದರಿಂದಾಗಿ ಈ ಒಂದು ಸಾಧ್ಯತೆ ಇರಬಹುದು ಅಂತ ಹೇಳಿ ಅನಿಸ್ತದೆ. ಮತ್ತು ಇಂಥ ಒಂದು ವಾತಾವರಣದ ಏರುಪೇರುಗಳಿಗೆ ನಾವು ಸಿದ್ಧರಾಗಿ ಇರಬೇಕಾಗ್ತದೆ. ಒಂದು ವಿಚಾರ ತಮಗ ಹೇಳ್ತೀನಿ. ಈಗ ಏನು ಡಿಸೆಂಬರ್ ಸಮೀಪಿಸ್ತಾ ಇದೆ, ಅಂದ್ರೆ ಇದೇ ವಾರದೊಳಗೆ ನಾವು ಡಿಸೆಂಬರ್ ತಿಂಗಳಿಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಚಳಿ ಹೆಚ್ಚಿಗೆ ಇರುತ್ತದೆ, ಇರಬೇಕು ಕೂಡ. ಹಿಂಗಾರಿ ಬೆಳೆಗಳ ದೃಷ್ಟಿಯಿಂದ ಹೇಳೋದಾಯ್ತಪ್ಪ ಅಂತಂದ್ರೆ ಹೆಚ್ಚಿನ ಚಳಿ ಇರುವುದು ಬೆಳೆಗಳಿಗೆ ಒಳ್ಳೆಯದು. ವಿಶೇಷವಾಗಿ ನಮ್ಮ ಜೋಳ ಏನಿದೆ, ಆಮೇಲೆ ಮಾವು ಏನಿದೆ, ಇವುಗಳಿಗೆ ಚಳಿ ಹೆಚ್ಚಿತ್ತಪ್ಪ ಅಂತಂದ್ರೆ ಅವುಗಳ ಇಳುವರಿ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಜೋಳದ ಬೆಳೆಯನ್ನು ನಾವು ಸಾಮಾನ್ಯವಾಗಿ ಹವಾದ ಜೋಳ ಅಂತ ಹೇಳಿ ಕರೀತಾ ಇರ್ತೀವಿ. ತಂಪಾದ ಹವೆಯಿಂದಾಗಿ ಈ ಜೋಳ ಚಲೋತ್ತಗೆ ಬೆಳೀತದ, ಒಳ್ಳೆ ಇಳುವರಿಯನ್ನು ಕೊಡುತ್ತದೆ. ಇದು ನಮ್ಮ ನಿಮ್ಮೆಲ್ಲರ ಅನುಭವ ಕೂಡ ಹೌದು. ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಕನಿಷ್ಠ ತಾಪಮಾನ ಕಡಿಮೆ ಇತ್ತು ಅಂತಂದ್ರೆ ಮಾವಿನ ಬೆಳೆಯೊಳಗೆ ಕಾಯಿ ಕಟ್ಟುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ, ಅಂದ್ರೆ ಕಾಯಿಗಳ ಸಂಖ್ಯೆ, ಕಾಯಿಗಳ ಇಳುವರಿ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಇಳುವರಿ ಬರುವಂತಹ ಸಾಧ್ಯತೆಗಳು ಆಗ್ತವೆ. ಹಿಂದಿನ ವರ್ಷಗಳಲ್ಲಿ ನಾವು ನೋಡಿದೀವಿ, ಡಿಸೆಂಬರ್ ತಿಂಗಳಲ್ಲಿ ಟೆಂಪರೇಚರ್ ಕಡಿಮೆ ಇದ್ದಾಗ ಇಳುವರಿ ಕಡಿಮೆ ಬಂದಿದ್ದು ಕೂಡ ನಮ್ಮ ತಜ್ಞರು ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಉಷ್ಣತೆಗೆ ಆಮೇಲೆ ಇಳುವರಿಗೆ ನೇರವಾದಂತಹ ಒಂದು ಸಂಬಂಧ ಅದ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕಾದಂಥದ್ದು. ನಮಗೆ ವೈಯಕ್ತಿಕವಾಗಿ ಇರಬಹುದು ಅಥವಾ ನಮ್ಮ ಈಗಿನ ಸಂದರ್ಭದೊಳಗೆ ಚಳಿ ಹೆಚ್ಚಾಯ್ತಪ್ಪ ಅಂತ ನಮಗೆ ತೊಂದರೆ ಅನಿಸಬಹುದು. ಆದರೆ ಬೆಳೆಗಳ ದೃಷ್ಟಿಯಿಂದ ಹೇಳೋದಾಯ್ತಪ್ಪ ಅಂತಂದ್ರೆ ಇವೇನು ನಮ್ಮ ರೈತರು ವಾಣಿಜ್ಯ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ, ಅವುಗಳಿಗೆ ಈ ಸಮಯದೊಳಗೆ ಅವಕ್ಕೆ ಬೇಕಾದಂತಹ ವಾತಾವರಣ ಇತ್ತು ಅಂತಂದ್ರೆ ಕಾಯಿ ಕಟ್ಟುವಂತಹ ಒಂದು ಪ್ರಮಾಣ ಹೆಚ್ಚಾಗ್ತದೆ. ಅದಕ್ಕೆ ಸ್ವಲ್ಪ ಚಳಿ ಹೆಚ್ಚಿದ್ದಷ್ಟು ಒಳ್ಳೆಯದು ಅನ್ನುವಂತಹ ಒಂದು ವಿಚಾರ ನಮಗೆ ಸಮಾಧಾನ ಕೊಡಬಹುದು ಅಂತೇಳಿ ನಾನು ಅನ್ಕೋತೀನಿ. ಈ ಸೀಸನ್ಗಳು ಯಾವತ್ತು ಹಿಂಗೆ ಮಳೆ ಹೆಚ್ಚಾಯ್ತುಪ್ಪ ಅಂತಂದ್ರೆ ಹೆಚ್ಚಾಯ್ತು ಮಳೆ ಅಂತ ಅಂತೀವಿ, ಬಿಸಿಲು ಹೆಚ್ಚಾಯ್ತು ಅಂತಂದ್ರೆ ಬ್ಯಾಸಿಗೆ ಹೆಚ್ಚಾಯ್ತು ಯಪ್ಪ ಏನ್ ಬಿಸಿಲು ಅಂತೀವಿ. ಒಂದು ಪದ್ಯ ನನಗೆ ನೆನಪಾಗ್ತದೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕಿ ಅಂಥೇಳಿ. ಚಳಿಗಾಲ ಬಂದಾಗ ಚಳಿ ಹೆಚ್ಚು ಎಂದರು, ಬೇಸಿಗೆ ಬಂದಾಗ ಹೆಚ್ಚು ಬಿಸಿಲೆಂದರು, ಮಳೆಗಾಲ ಬಂದಾಗ ಹೆಚ್ಚು ಮಳೆ ಎಂದರು, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕಿ ಅಂಥೇಳಿ ನಮ್ಮ ಈಶ್ವರ ಸಣಕಲ್ ಅವರು ಬರೆದಂತಹ ಒಂದು ಕವನ ಇದು. ಇದು ನೆನಪಾಗ್ತದೆ ಅಂತಂದ್ರೆ ನಮಗೆ ಯಾವುದೂ ಸಹನ ಆಗುವುದಿಲ್ಲ, ಸ್ವಲ್ಪ ಹೆಚ್ಚಾಯ್ತಪ್ಪ ಅಂತಂದ್ರೆ ಸಾಕಪ್ಪ ಅನ್ನುವಂತಹ ಒಂದು ಮನಸ್ಥಿತಿ ನಮಗ ಬರುತ್ತದೆ. ಆದ್ರೆ ಈ ಎಲ್ಲ ಸೀಸನ್ಗಳು ಕೂಡಿ ಎಲ್ಲಾ ಋತುಗಳು ಕೂಡಿ ಒಂದು ಸುಂದರವಾದಂತಹ ಜೀವ ರೆಡಿ ಆಗ್ತದೆ ಅನ್ನುವಂತಹ ಒಂದು ವಿಚಾರ ನಮ್ಮಲ್ಲಿ ಇರಬೇಕು. ಎಲ್ಲಾ ಪರಿಸ್ಥಿತಿಗಳನ್ನು ಕೂಡ ನಾವು ಅನುಭವಿಸಬೇಕು. ಒಂದು ವರ್ಷದೊಳಗೆ ಏನು 4 ಸೀಸನ್ಗಳಿರ್ತಾವ ಅವುಗಳನ್ನೆಲ್ಲ ನಾವು ಅನುಭವಿಸಬೇಕು. ಆಯಾ ಕಾಲದ ಒಂದು ಅನುಭವಗಳನ್ನು ನಾವು ಯಾವತ್ತು ಪಡೆಯಬೇಕು. ಏನು ಇರ್ತದೆ ಅದನ್ನು ಸ್ವೀಕಾರ ಮಾಡಬೇಕು, ಮತ್ತು ಅದಕ್ಕೆ ತಕ್ಕಂಗ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು, ನಮ್ಮ ಜೀವನವನ್ನ ಪ್ಲಾನ್ ಮಾಡಿಕೊಳ್ಬೇಕು, ಯೋಜಿಸಿಕೊಳ್ಬೇಕು. ನಿಸರ್ಗದ ಜೊತೆ ಜೊತೆಗೆ ನಾವು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ನಮಗೆ ತೊಂದರೆ ಆಗಂಗಿಲ್ಲ. ಯಾವಾಗ ನಾವು ನಿಸರ್ಗದ ವಿರುದ್ಧವಾಗಿ ಹೋಗುವಂತಹ ಪ್ರಯತ್ನ ಮಾಡ್ತೀವಿ ಅಂದಾಗ ಈ ಸಮಸ್ಯೆಗಳು ಉದ್ಭವ ಆಗ್ತವೆ. ಈಗೇನು ನಾವು ನಮ್ಮ ದಿನನಿತ್ಯದ ಬದುಕು ಬಹಳ ದುರ್ಬಲ ಆಗ್ಯದ ಅಂತ ಹೇಳಿ ಹೇಳ್ತಾ ಇದ್ದೀವಿ, ಇಡೀ ವಾತಾವರಣ ಕಲುಷಿತ ಆಗ್ಯದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀವಿ, ಕಲುಷಿತ ವಾತಾವರಣದಿಂದಾಗಿ ಉಷ್ಣತೆ ಹೆಚ್ಚಾಗ್ಯದ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದೀವಿ. ಇದು ನಾವು ನಿಸರ್ಗ ವಿರೋಧಿ ಚಟುವಟಿಕೆಗಳನ್ನು ನಾವೇನ್ ಮಾಡ್ತಾ ಇದೀವಿ ಅದರ ಪರಿಣಾಮದ ಫಲ ಅಂತ ಹೇಳಿ ಹೇಳಬಹುದು. ಅದಕ್ಕೆ ಈ ವಿಚಾರ ನಮ್ಮ ಗಮನದೊಳಗೆ ಯಾವತ್ತೂ ಇರಬೇಕು. ನಿಸರ್ಗ ಹೆಂಗಿರ್ತದ ಅದರ ಪ್ರಕಾರ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡ್ರೆ ಅದರ ಜೊತೆ ಜೊತೆಗೆ ನಾವು ಆರಾಮಾಗಿ ಇರುವುದಕ್ಕೆ ಸಾಧ್ಯ. ಇವತ್ತು ನೋಡ್ರಿ ದಿಲ್ಲಿಯಂತಹ ನಗರಗಳಲ್ಲಿ ಉಸಿರುಗಟ್ಟುವಂತಹ ಒಂದು ವಾತಾವರಣ ಇದೆ, ಅಲ್ಲಿ ವಾಯು ಮಾಲಿನ್ಯ ಸಿಕ್ಕಾಪಟ್ಟೆಯಾಗಿದೆ, ಶಾಲೆಗಳಿಗೆ ರಜೆ ಕೊಡುವಂತಹ ಒಂದು ಪರಿಸ್ಥಿತಿ ಬಂದದ, ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇದು ಒಂದೇ ನಗರದಲ್ಲ, ಬಹುತೇಕ ಎಲ್ಲ ನಗರಗಳ ಪರಿಸ್ಥಿತಿ ಹಂಗೇ ಅದ. ಅದಕ್ಕೆ ಇದು ಅನೈಸರ್ಗಿಕ ಚಟುವಟಿಕೆಗಳ ಫಲ ಅಂತ ಹೇಳಿ ಹೇಳಬಹುದು. ನಾವು ಐಷಾರಾಮಿ ಬದುಕನ್ನ ಏನೋ ಬದುಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ, ನಿಸರ್ಗದ ಪರಿವೇ ಇರಲಾರ್ದೆ, ವಾತಾವರಣದ ಪರಿವೇ ಇರಲಾರ್ದೆ ನಮ್ಮಷ್ಟಕ್ಕೆ ನಾವು ಆರಾಮಿದ್ರೆ ಸಾಕಪ್ಪ ಅನ್ನುವಂತಹ ಒಂದು ಮನಸ್ಥಿತಿ ಏನದಲ್ಲ ಅದನ್ನ ನಾವೆಲ್ಲರೂ ಬಿಡಬೇಕಾಗಿದೆ ಇವತ್ತಿನ ದಿವಸ. ಹಾಗಾಗಿ ಈ ವಿರುದ್ಧವಾದಂತಹ ಪರಿಸ್ಥಿತಿಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಮತ್ತೆ ಎದುರಿಸೋದನ್ನ ಕಲಿಬೇಕು, ಅದಕ್ಕೆ ತಯಾರಾಗಬೇಕು. ಅಂತದೇ ವಾತಾವರಣ ಈಗ ಬಂಗಾಳ ಕೊಲ್ಲಿಯೊಳಗೂ ಕೂಡ ಅದ. ಬಂಗಾಳ ಕೊಲ್ಲಿಯೊಳಗೆ ತಾವು ಅನೇಕರು ಕೇಳ್ತಾ ಇದ್ರಿ, ಏನು ವಾಯುಭಾರ ಕುಸಿತ ಆಗ್ತಾ ಇದೆ, ಅದರ ಪರಿಣಾಮ ನಮಗ ಏನಾಗ್ತದೆ ಅನ್ನುವಂತಹ ಮಾತನ್ನ ನಮಗ ಕೇಳಿದ್ರಿ. ಅದರ ಬಗ್ಗೆನೇ ನಾನು ತಮಗ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಇವತ್ತು ವಾಯುಭಾರ ಕುಸಿತ ಆಗಿದೆ ನೈರುತ್ಯ ಭಾಗದೊಳಗ, ಬಂಗಾಳ ಕೊಲ್ಲಿಯ ನೈರುತ್ಯ ಭಾಗದೊಳಗ. ಅಂದ್ರೆ ಇದು ನಮ್ಮ ಭಾರತದ ಕರಾವಳಿಗೆ ಸಮೀಪ ಆಗಿರುವಂತಹದ್ದು, ಮತ್ತೆ ಶ್ರೀಲಂಕಾದ ಕರಾವಳಿಗೆ ಕೂಡ ಸಮೀಪ ಆಗಿರುವಂತಹ ಒಂದು ಜಾಗದೊಳಗ ವಾಯುಭಾರ ಕುಸಿತ ಆಗಿದೆ, ಅಂದ್ರೆ ಡಿಪ್ರೆಷನ್ ಆಗಿದೆ ಅನ್ನುವಂತಹ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಆ ಡಿಪ್ರೆಷನ್ ಅಂದ್ರೆ ವಾಯುಭಾರ ಕುಸಿತದ ಚಲನೆ ಏನದಲ್ಲ ಅದು ಉತ್ತರ ಮತ್ತು ವಾಯವ್ಯದ ಕಡೆ ಮುಂದುವರಿತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದಿನ ಎರಡು ಮೂರು ದಿನಗಳಲ್ಲಿ ಅಂದ್ರೆ ಬಹುತೇಕ 29ರ ಸಾಯಂಕಾಲದ ಹೊತ್ತಿಗೆ ಅದು ತೀವ್ರವಾದಂತಹ ವಾಯುಭಾರ ಕುಸಿತವಾಗಿ ಪರಿಣಮಿಸ್ತದ. ಅದು ಎಲ್ಲಿ ತನಕ ಬಂದಿರ್ತದಪ್ಪ ಅಂತಂದ್ರೆ ಚೆನ್ನೈ ಸಮೀಪ ಬಂದಿರ್ತದ, ಮತ್ತು ಮುಂದಿನ ದಿನಗಳಲ್ಲಿ ಅದು ಉತ್ತರಕ್ಕೆ ಪ್ರಯಾಣ ಮಾಡುತ್ತದ ಅನ್ನುವಂಥದ್ದು. ಅಲ್ಲಿಂದ ಅದರ ಪರಿಣಾಮಗಳು ಇರುವುದಿಲ್ಲ. ಈ ಒಂದು ವಾಯುಭಾರ ಕುಸಿತದಿಂದಾಗಿ ನಮ್ಮಲ್ಲಿ ಏನು ಪರಿಣಾಮ ಆಗಬಹುದು ಅನ್ನುವಂತಹ ವಿಚಾರದ ಕಡೆ ತಮ್ಮ ಗಮನ ಇರುತ್ತದೆ. ಇಲ್ಲಿ ನಮಗೇನಾಗಬಹುದು, ಮಳೆ ಬರ್ತದನೋ ಹೆಂಗ, ಮಳೆ ಬಂತಪ್ಪ ಅಂತಂದ್ರೆ ನಾವು ಹತ್ತಿ ಬಿಡಿಸ್ತಾ ಇದ್ದೀವಿ, ನಮ್ಗೆ ಬಹಳ ತೊಂದರೆ ಆಗ್ತದ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ ಅನೇಕರು. ಮತ್ತೆ ಎಲ್ಲೆಲ್ಲಿ ಈ ಕೊಯ್ಲು ಮಾಡುವಂತಹ ಕೆಲಸಗಳು ನಡೆದಾವ, ಆಮೇಲೆ ಕಾಳುಗಳನ್ನು ಒಣಗಿಸುವಂತಹದ್ದು, ಸಾಗಾಟ ಮಾಡುವಂತಹ ಇಂತಹ ಏನು ಕೃಷಿ ಕೆಲಸಗಳು ನಡೆದಾವ, ಅದಕ್ಕೆ ಬಾಧೆಯಾಗುವಂತಹ ಸನ್ನಿವೇಶ ಆಗ್ತದೇನು ಅನ್ನುವಂತಹ ಆತಂಕದೊಳಗೂ ಕೂಡ ತಾವು ಇರಬಹುದು ಅಂತ ಅನಿಸ್ತದೆ. ಆದ್ರೆ ಒಂದು ಮಾತು ತಮಗ ಹೇಳಬೇಕೇನಪ್ಪ ಅಂತಂದ್ರೆ ಈ ವಾಯುಭಾರ ಕುಸಿತದಿಂದಾಗಿ ನಮಗ ಅಂತಹ ದೊಡ್ಡ ಪರಿಣಾಮಗಳು ಆಗುವುದಿಲ್ಲ ಅನ್ನುವಂಥದ್ದು. ವಾರವನ್ನು ನಾವು ಎರಡು ಭಾಗಗಳಲ್ಲಿ ವಿಂಗಡಣೆ ಮಾಡಬಹುದು. ಮೊದಲಿನ ನಾಲ್ಕು ದಿನಗಳು, ಆಮೇಲೆ ಮುಂದಿನ ಮೂರು ದಿನಗಳು, ಅಂದ್ರೆ 27ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ, ಬುಧವಾರದಿಂದ ಶನಿವಾರದ ತನಕ ಬಹುತೇಕ ಒಣ ವಾತಾವರಣ ಎಲ್ಲಾ ಜಿಲ್ಲೆಗಳಲ್ಲಿ ಇರುತ್ತದೆ. ಆಮೇಲೆ ಡಿಸೆಂಬರ್ 1ನೇ ತಾರೀಕಿನಿಂದ 3ನೇ ತಾರೀಕಿನ ತನಕ ಮೂರು ದಿನಗಳೇನಿರ್ತಾವ, ಈ ಅವಧಿಯೊಳಗ ವಾತಾವರಣ ಸ್ವಲ್ಪ ಬದಲಾವಣೆ ಆಗ್ತದೆ. ಮೋಡ ಮುಸುಕಿದಂತಹ ವಾತಾವರಣ ಇರಬಹುದು, ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಂದ್ರೆ ಈ ಮೂರು ದಿವಸಗಳು ನಾವು ಸ್ವಲ್ಪ ನಮ್ಮ ಯೋಜನೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕಾಗ್ತೈತಿ ಅವಶ್ಯ ಬಿತ್ತಪ್ಪ ಅಂತಂದ್ರ. ಅಲ್ಲದೆ 4-5ನೇ ತಾರೀಕು ಕೂಡ ನಾವು ಎಚ್ಚರದಿಂದ ಇರಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಕೆಲವು ಕಡೆ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳದಾವ. ವಿಶೇಷವಾಗಿ ಎಲ್ಲಿ ಹೆಚ್ಚಿನ ಮಳೆ ಆಗಬಹುದು ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ದಕ್ಷಿಣ ಜಿಲ್ಲೆಗಳೇನದಾವ, ರಾಯಚೂರು ಜಿಲ್ಲೆ ಇರಬಹುದು, ಬಳ್ಳಾರಿ ಜಿಲ್ಲೆ ಇರಬಹುದು, ಕೊಪ್ಪಳ ಜಿಲ್ಲೆ ಇರಬಹುದು, ಈ ಜಿಲ್ಲೆಗಳು ಏನು ದಕ್ಷಿಣ ಕರ್ನಾಟಕಕ್ಕೆ ಸಮೀಪದವ, ಇಂತಹ ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹೆಚ್ಚಿನ ಮಳೆ ಆಗಬಹುದು. ಅದನ್ನು ಬಿಟ್ಟರೆ ಬಹಳ ದೊಡ್ಡ ಪ್ರಮಾಣದ ಮಳೆ ಏನು ಇಲ್ಲ ಅನ್ನೋದನ್ನ ಗಮನಿಸಬೇಕು. ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಎಲ್ಲೋ ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು, ಹೇಳಕ್ ಬರಂಗಿಲ್ಲ. ಅದಕ್ಕೆ ಈ ಸನ್ನಿವೇಶಗಳಿಗೆ ತಾವು ತಯಾರು ಇರಬೇಕಾಗ್ತದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಾಮಾನ್ಯವಾಗಿ ಇರ್ತಾವ. ಇದು ನಾವು ಈ ವಾಯುಭಾರ ಕುಸಿತದಿಂದ ಆಗುವಂತಹ ಒಂದು ಬದಲಾವಣೆ ನಮ್ಮ ಭಾಗದೊಳಗೆ. ಮೊದಲಿನ 4 ದಿನಗಳು ಮೋಡ ಮುಸುಕಿದಂತಹ ವಾತಾವರಣ ಕೂಡ ಇರಬಹುದು, ಆಮೇಲೆ ಬಿಸಿಲಿನ ವಾತಾವರಣ ಇರಬಹುದು, ಆದ್ರೆ ಮಳೆಯ ಸಾಧ್ಯತೆಗಳು ಬಹಳ ಕಡಿಮೆ ಅದಾವ, ಇದನ್ನ ಗಮನಿಸಬೇಕು. ಅದಕ್ಕೆ ಈ 4 ದಿವಸಗಳು ತಮಗೇನು ಅವಕಾಶ ಸಿಗ್ತದ, ಈ ಸಮಯದೊಳಗ ನೀವು ಏನು ಚಟುವಟಿಕೆಗಳನ್ನ ಹಮ್ಮಿಕೊಂಡಿರಿ ಅವುಗಳನ್ನ, ಅಂದ್ರೆ ಮಳೆ ಇರಲಾರ್ದಾಗ ನಾವು ಮಾಡುವಂತಹ ಚಟುವಟಿಕೆಗಳನ್ನ ನಾವೇನು ಹಮ್ಮಿಕೊಳ್ತೀವಿ ಅದನ್ನು ಮಾಡುವುದಕ್ಕೆ ನಿಮಗೆ ಸಕಾಲ ಅಂತ ಹೇಳಿ ಹೇಳಬಹುದು. ಮುಂದಿನ 4-5 ದಿವಸ ಸ್ವಲ್ಪ ನೀವು ಎಚ್ಚರ ವಹಿಸಿದ್ರೆ ಎಲ್ಲ ಬರೋಬರಿ ಆಗ್ತದೆ. ಅದಕ್ಕೆ ಈ ವಾಯುಭಾರ ಕುಸಿತದಿಂದ ಭಾರಿ ಮಳೆ ಆಗ್ತದೆ ಅನ್ನುವಂತಹ ಏನು ವಿಚಾರ ಇಲ್ಲ, ಇದಕ್ಕೆ ದಯವಿಟ್ಟು ತಾವು ತಲೆಯೊಳಗಿಂದ ತೆಗೆದು ಹಾಕಬೇಕು. ಈ ವಾಯುಭಾರ ಕುಸಿತದಿಂದ ಎಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗ್ತಾವಂತಂದ್ರೆ ಅದು ತಮಿಳುನಾಡು, ದಕ್ಷಿಣ ಆಂಧ್ರಪ್ರದೇಶ, ಪುದುಚೇರಿ, ಆಮೇಲೆ ಕೇರಳದ ಕೆಲವು ಭಾಗಗಳು. ಇವುಗಳನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ಅವುಗಳ ಪ್ರಭಾವ ಕಡಿಮೆ ಅಂತ ಹೇಳಬಹುದು. ಏನು ಶಕ ಅಂತೀವಲ್ಲ ನಾವು, ಅಲ್ಲಿ ವಾಯುಭಾರ ಕುಸಿತದ ಶಕದಿಂದಾಗಿ ಏನು ಮೋಡಗಳು ಬರ್ತಾವ ಅವು ಸ್ವಲ್ಪ ಮಳೆಯನ್ನು ಸುರಿಸಿ ನಮ್ಮ ಕಡೆ ಹೋಗಬಹುದು. ಆದ್ರೆ ಅದರ ಪರಿಣಾಮಗಳು ಬಹಳಷ್ಟು ಕಡಿಮೆ ಇರ್ತಾವ ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ. ಆತ್ಮೀಯರೇ, ಬರುವ ಡಿಸೆಂಬರ್ 7, 8, 9 ಈ ಮೂರು ದಿನಗಳ ತನಕ ಕೃಷಿ ಮೇಳವನ್ನ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಈ ವಿಷಯ ತಮಗ ಗೊತ್ತಿರುವಂತದ್ದು, ನಾನು ತಮಗ ನೆನಪು ಮಾಡಿಕೊಳ್ತಾ ಇದ್ದೀನಿ. ಈ ಕೃಷಿ ಮೇಳದೊಳಗೆ ಸಾಕಷ್ಟು ವಿಚಾರಗಳನ್ನ ತಾವು ಕಲೀಲಿಕ್ಕೆ ಅದ, ಮತ್ತೆ ಸಾಕಷ್ಟು ಪ್ರದರ್ಶನಗಳನ್ನ ನೋಡಬಹುದು, ಬೆಳೆಗಳನ್ನ ನೋಡಬಹುದು, ಜಾನುವಾರುಗಳ ಆರೈಕೆ ಬಗ್ಗೆ ವಿಚಾರ ಮಾಡಬಹುದು, ಆಮೇಲೆ ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ಮಷಿನರಿ, ವಿಶೇಷವಾಗಿ ಇತ್ತೀಚಿನ ದಿವಸದೊಳಗೆ ನಾವು ಕೇಳ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಕೃತಕ ಬುದ್ದಿಮತ್ತೆಯಿಂದ ಏನು ಮಷಿನ್ಗಳನ್ನ ತಯಾರು ಮಾಡಿ ನಮ್ಮ ರೈತರ ಉಪಯೋಗಕ್ಕಾಗಿ ಏನು ನಿರ್ಮಾಣ ಮಾಡುವಂತಹ ಒಂದು ಕೆಲಸ ನಡೆದಿದೆ. ಅಂಥ ಮಷಿನ್ಗಳ ಬಗ್ಗೆ ಕೂಡ ತಾವು ಮಾಹಿತಿ ಮಾಡಿಕೊಳ್ಬಹುದು. ವಿಶೇಷವಾಗಿ ಈ ಒಂದು ಕೃಷಿ ಮೇಳದೊಳಗೆ ತಾವು ವಾತಾವರಣದ ಬದಲಾವಣೆಗೆ ಯಾವ ರೀತಿ ನಾವು ತಯಾರು ಆಗಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಈ ಸಲದ ಧ್ಯೇಯನೆ ಅದು, ವಾತಾವರಣದ ವೈಪರೀತ್ಯಕ್ಕಾಗಿ ನಾವು ಯಾವ ರೀತಿ ನಮ್ಮ ಸುಸ್ಥಿರ ಕೃಷಿಯೆಡೆಗೆ ನಮ್ಮ ಗಮನವನ್ನ ಹರಿಸಬೇಕು, ಯಾವ ರೀತಿ ನಾವು ಸುಸ್ಥಿರ ಕೃಷಿ ಮಾಡುವುದರ ಕಡೆ ನಮ್ಮ ಒಂದು ಸಬಲೀಕರಣ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಕೃಷಿ ಮೇಳದೊಳಗೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ. ಅದಕ್ಕಾಗಿಯೇ ತಜ್ಞರು ಈ ವಿಷಯದ ಬಗ್ಗೆ ತಮ್ಮ ಗಮನವನ್ನ ಹರಿಸ್ತಾರೆ, ತಮ್ಮ ವಿಚಾರಗಳನ್ನ ಹೇಳ್ತಾರೆ. ನಮ್ಮ ಕೃಷಿಯೊಳಗೆ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡಿಕೊಳ್ಬೇಕು, ಅದು ಬೆಳೆಗಳಿರಬಹುದು ಅಥವಾ ನಾವು ಕೊಡುವಂತಹ ಉಪಚಾರ ಇರಬಹುದು, ಹಿಂಗ ಯಾವ ರೀತಿ ನಾವು ತಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದ. ಅದಕ್ಕ ಈ ಒಂದು ವಿಷಯ ಏನದ, ಬಹಳ ಗಂಭೀರವಾದಂತಹ ಒಂದು ವಿಷಯ. ಮುಂದಿನ ದಿನಗಳಲ್ಲಂತೂ ಈ ವಾತಾವರಣದ ಏರುಪೇರಿನ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗ್ತದೆ. ವಾತಾವರಣ ಬಹಳ ಜಲ್ದಿ ಜಲ್ದಿ ಬದಲಾವಣೆ ಆಗುವಂತಹ ಸಂದರ್ಭವನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದಕ್ಕ ಈ ನಿಟ್ಟಿನೊಳಗ ನಾವು ಸಿದ್ಧತೆ ಮಾಡಿಕೊಳ್ಬೇಕಾಗ್ಯದ, ತಯಾರಿರಬೇಕಾಗ್ಯದ. ಅದಕ್ಕ ನಮ್ಮ ಬತ್ತಳಿಕೆ ಒಳಗ ಹೆಚ್ಚಿನ ಬಾಣಗಳಿದ್ದಷ್ಟು ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋದು ತಮ್ಮ ಗಮನದೊಳಗೆ ಇರಲಿ. ಅದಕ್ಕ ಈ ಒಂದು ಕೃಷಿ ಮೇಳವನ್ನ ತಾವು ಸಂದರ್ಶನ ಮಾಡಬೇಕು, ವಿಶೇಷವಾಗಿ ತಮ್ಮ ಪರಿವಾರದ ಜೊತೆಗೆ ಈ ಕೃಷಿ ಮೇಳದೊಳಗೆ ಭಾಗವಹಿಸಿದ್ರೆ ಒಂದೇನಪ್ಪ ಅಂತಂದ್ರೆ ತಮ್ಮ ಪರಿವಾರದವರಿಗೆ ಕೃಷಿ ಮೇಳದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಸಿಗ್ತದೆ. ವಿಶೇಷವಾಗಿ ಮಕ್ಕಳಿಗೆ, ಯುವಕರಿಗೆ ಇದರಿಂದ ಲಾಭ ಆಗ್ತದೆ. ಕೃಷಿ ಅನ್ನುವಂಥದ್ದನ್ನ ನಾವು ನೋಡುವಂತಹ ಒಂದು ದೃಷ್ಟಿ ಏನದ, ಇತ್ತೀಚಿನ ದಿವಸದೊಳಗೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಯುವಕರಿಗೆ ಕೃಷಿಯತ್ತ ಬರುವುದಕ್ಕೆ ಇಂತಹ ಕೃಷಿ ಮೇಳಗಳು ಒಂದು ಪ್ರೇರಣೆ ನೀಡಬಹುದು ಅಂತೇಳಿ ನಮಗನ್ನಿಸ್ತದೆ. ಅದಕ್ಕೆ ತಮ್ಮ ಕುಟುಂಬದ ಎಲ್ಲಾ ಸದಸ್ಯರನ್ನ ಈ ಕೃಷಿ ಮೇಳದೊಳಗೆ ಭಾಗವಹಿಸುವಂತೆ ಮಾಡುವುದು ಬಹಳ ಮುಖ್ಯ. ಅದಕ್ಕೆ ಈ ಬಗ್ಗೆ ತಾವೆಲ್ಲ ಯೋಚನೆ ಮಾಡಬೇಕು. ಆದ್ಮೇಲೆ ಮುಂದಿನ ಹಂತಕ್ಕೆ ಹೋಗಕ್ಕಿಂತ ಮೊದಲು ನಮ್ಮ ರೈತರ ವಿಚಾರ ಕೇಳೋಣ. ಒಬ್ಬ ರೈತರು ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ, ಆಡಿಯೋ ಕಳಿಸಿದ್ದಾರೆ, ಅವರ ಧ್ವನಿಯನ್ನ ಕೇಳಿ ಮುಂದಿನ ಹಂತಕ್ಕೆ ಹೋಗೋಣ. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರಂಗೌಡ ಸರ್ ಮಾತಾಡ್ತಿರೋದು. ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರಗಳು ತಿಳಿಸುತ್ತ ಸರ್. ಮುಖ್ಯವಾಗಿ ಈಗ ಹತ್ತಿ ಬಿಡಿಸುವ ಒಂದು ಪ್ರಕ್ರಿಯೆ ಬರದಿಂದ ಸಾಗಿದೆ ಸರ್. ದಯವಿಟ್ಟು ಈ ವಾರದ ಮುನ್ನೋಟವನ್ನು ತಾವು, ಏಕೆಂದರೆ ಮೋಡ ಮುಸುಗಿದ ವಾತಾವರಣ ಮತ್ತು ಮೋಡ ಕವಿದ ವಾತಾವರಣ ಇದೆ ಸರ್ ಸದ್ಯ ಪರಿಸ್ಥಿತಿ. ಮುಂದಿನ ವಾರದಲ್ಲಿ ನಾವು ವೆದರ್ ಚಾನೆಲ್ ನೋಡುತ್ತಾ ಇರೋ ಪ್ರಕಾರ ಮಳೆಯ ಒಂದು ಸೂಚನೆ ನಮಗೆ ಕಾಣಿಸ್ತಾ ಇದೆ. ದಯವಿಟ್ಟು ಅದು ನಿಜನಾ ಅಥವಾ ಸುಳ್ಳು ಅಂತ ಎಂಬ ಪ್ರಕ್ರಿಯೆಯಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಭತ್ತ ಈಗ ಕಟಾವಿಗೆ ಬಂದಿದೆ ಸರ್. ಶೇಕಡ 100% ಕೇವಲ 2-4% ಮಾತ್ರ ಕಟಾವ್ ಆಗಿದೆ ಸರ್. ಈಗ ಆಗಲೇ ಎಲ್ಲ ರೈತರು ತಾವು ಕಷ್ಟಪಟ್ಟು ಬೆಳೆಸಿರುವಂತಹ ಒಂದು ಬೆಳೆ ತಮ್ಮ ಕೈಗೆ ನಿಲುಕುವ ಒಂದು ಹಂತದಲ್ಲಿ ಇದೆ ಸರ್. ಈಗೇನಾದ್ರೂ ಸ್ವಲ್ಪ ಮಳೆ ಬಂದರೆ ಮುಖ್ಯವಾಗಿ ಹತ್ತಿ ಬೆಳೆಯಲ್ಲಿ ಅದು ಕಪ್ಪಾಗುವ ಪರಿಸ್ಥಿತಿ ಇದೆ ಸರ್. ಈಗಾಗಲೇ ರೈತ ಪ್ರತಿ ಒಂದು ಕ್ವಿಂಟಲ್ಗೆ 600-700 ರೂಪಾಯಿ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಸರ್. ಈಗೇನಾದರೂ ಮಳೆ ಬಂದರೆ ಮತ್ತೆ ಬೆಲೆ ಕುಸಿತ ಆಗುವ ಒಂದು ಭೀತಿ ರೈತನಲ್ಲಿ ಇದೆ ಸರ್. ದಯವಿಟ್ಟು ಇದರ ಬಗ್ಗೆ ನೀವು ನಮ್ಮೆಲ್ಲ ರೈತರ ಪರವಾಗಿ ನಿಮ್ಮಲ್ಲಿ ನಾನು ಮುಂದಿನ ವಾರ ಬಗ್ಗೆ ಮುಂದಿನ ಹಾದಿಯನ್ನು ನಾವು ಹೇಗೆ ಮುಂದೆ ಹೋಗಬೇಕು, ಮುಂದಿನ ಯಾವ ರೀತಿ ಒಂದು ಕಾರ್ಯವನ್ನು ಮಾಡ್ಕೋಬೇಕು ಅದರ ಬಗ್ಗೆ ನೀವು ಸಂಶೋಧಿಸಿ ದಯವಿಟ್ಟು ಮುಂದಿನ ವಾರದಲ್ಲಿ ನಮ್ಗೆ ಯಾವ ರೀತಿಯ ವರ್ತನೆ ಇರುತ್ತೆ ಅಂತ ತಿಳಿಸಬೇಕೆಂದು ಸೋಮಶೇಖರ್ಗೆ ನಾನು ಹೃತ್ಪೂರ್ವಕವಾಗಿ ನಮ್ ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರಗಳು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ. ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ನವೆಂಬರ್ 27 ಬರುವ ಮಂಗಳವಾರ ಡಿಸೆಂಬರ್ 3 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಮಿಶ್ರ ವಾತಾವರಣ ಈ ವಾರ ನೋಡುವುದಕ್ಕೆ ಸಿಗುತ್ತದ. ಈ ವಾರವನ್ನ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಮೊದಲಿನ 4 ದಿನಗಳು ಒಂದು ವಾತಾವರಣ, ಆಮೇಲೆ ಮುಂದಿನ 3 ದಿನಗಳು ಇನ್ನೊಂದು ತರಹದ ವಾತಾವರಣ. ಈ ರೀತಿಯಾಗಿ ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಬಹುದು. ಬುಧವಾರ 27 ಶನಿವಾರ 30 ತನಕ 4 ದಿನಗಳು ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಮೋಡಗಳು ಕಾಣಿಸಿಕೊಳ್ಳಬಹುದು. ಮೋಡ ಮುಸುಕಿದಂತಹ ವಾತಾವರಣ ಕೂಡ ವಾರ ಮುಂದುವರೆದಂಗ ನಮಗೆ ಕಂಡು ಬಂದರೂ ಸಹಿತ ಬಹುತೇಕ ಒಣ ವಾತಾವರಣ ಎಲ್ಲಾ ಜಿಲ್ಲೆಗಳಲ್ಲಿ ಇರಬಹುದಾಗಿದೆ. ಆಮೇಲೆ ರವಿವಾರದಿಂದ ಮಂಗಳವಾರ ತನಕ ಡಿಸೆಂಬರ್ 1-3 ತನಕ ಏನು 3 ದಿನಗಳ ಅವಧಿ ಅದ, ಈ ಅವಧಿಯೊಳಗ ಮಳೆಯ ವಾತಾವರಣ ಇರಬಹುದಾಗಿದೆ. ಅತಿ ಹಗುರದಿಂದ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಕಡೆ ಸಾಮಾನ್ಯವಾಗಿ ಇರಬಹುದಾಗಿದೆ. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಈ 3 ದಿನಗಳಲ್ಲಿ ನಮಗ ನೋಡುವುದಕ್ಕೆ ಸಿಗ್ತದೆ. ಆಮೇಲೆ ಒಂದನ್ನ ಗಮನಿಸಬೇಕು, ತಮ್ಮ ಅನುಕೂಲಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ 2-3 ದಿನಗಳ ಸಹಿತ ಇದೇ ತರದ ವಾತಾವರಣ ಇರಬಹುದಾಗಿದೆ. ಅದಕ್ಕೆ ತಾವು ಈ ರೀತಿಯಾಗಿ ಯೋಜನೆ ಮಾಡಿಕೊಳ್ಳಬೇಕು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ವಿಶೇಷವಾಗಿ ದಕ್ಷಿಣದ ಜಿಲ್ಲೆಗಳ ಏನದಾವ ಅಂದ್ರ ನಮ್ಮ ಕಲ್ಯಾಣ ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಲ್ಲಿ ಸ್ವಲ್ಪ ಈ ವಾಯುಭಾರ ಕುಸಿತದ ಪರಿಣಾಮ ಹೆಚ್ಚಿಗೆ ನೋಡುವುದಕ್ಕೆ ಸಿಗ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬಳ್ಳಾರಿ ಜಿಲ್ಲೆ ಇರಬಹುದು, ರಾಯಚೂರು ಜಿಲ್ಲೆ ಇರಬಹುದು, ಕೊಪ್ಪಳ ಜಿಲ್ಲೆ ಇರಬಹುದು, ಸ್ವಲ್ಪ ಮಟ್ಟಿಗೆ ಯಾದಗಿರಿ ಜಿಲ್ಲೆ ಇರಬಹುದು, ಈ ಜಿಲ್ಲೆಗಳಲ್ಲಿ ಇದರ ಪರಿಣಾಮ ಸ್ವಲ್ಪ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತದೆ. ಉಳಿದ ಜಿಲ್ಲೆಗಳಲ್ಲಿ ಈ ವಾತಾವರಣದ ಒಂದು ಪ್ರಭಾವ ಕಡಿಮೆ ಇರುತ್ತದೆ ಅಂತ ಹೇಳಿ ಹೇಳಬಹುದು. ಇದರ ಪ್ರಕಾರ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗ್ತದೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಮೊದಲಿನ 3 ದಿನ ಬುಧವಾರ 27 ಶುಕ್ರವಾರ 29 ತನಕ ಮಳೆಯಾಗುವಂತಹ ಸಾಧ್ಯತೆಗಳು 10%, ಶನಿವಾರ 30 ತಾರೀಕು 40, ರವಿವಾರ ಡಿಸೆಂಬರ್ 1 ತಾರೀಕು 65, ಸೋಮವಾರ 2 ತಾರೀಕು 80, ಮಂಗಳವಾರ 3 ತಾರೀಕು 60% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಮೊದಲಿನ 3 ದಿನಗಳು ಬುಧವಾರ 27 ಶುಕ್ರವಾರ 29 ತನಕ ಮಳೆಯಾಗುವಂತಹ ಸಾಧ್ಯತೆಗಳು 10%, ಶನಿವಾರ 30 ತಾರೀಕು 35, ರವಿವಾರ ಡಿಸೆಂಬರ್ 1 ತಾರೀಕು ಅಲ್ಲದೆ ಮಂಗಳವಾರ 3 ತಾರೀಕು 50, ಸೋಮವಾರ 2 ತಾರೀಕು 80% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29 ತಾರೀಕು 30, ಶನಿವಾರ 30 ತಾರೀಕು 55, ರವಿವಾರ ಡಿಸೆಂಬರ್ 1 ತಾರೀಕು 70, ಸೋಮವಾರ 2 ತಾರೀಕು 80, ಮಂಗಳವಾರ 3 ತಾರೀಕು 65% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆಗೆ ಬಂದ್ರ ಮೊದಲಿನ 3 ದಿನಗಳು ಬುಧವಾರ 27 ಶುಕ್ರವಾರ 29 ತನಕ ಮಳೆಯಾಗುವಂತಹ ಸಾಧ್ಯತೆಗಳು 10%, ಶನಿವಾರ 30 ತಾರೀಕು 30, ರವಿವಾರ ಡಿಸೆಂಬರ್ 1 ತಾರೀಕು 50, ಸೋಮವಾರ 2 ತಾರೀಕು 70, ಮಂಗಳವಾರ 3 ತಾರೀಕು 65%. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 27 ಮತ್ತು ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29 ತಾರೀಕು 25, ಶನಿವಾರ 30 ತಾರೀಕು 50, ರವಿವಾರ ಡಿಸೆಂಬರ್ 1 ಮತ್ತು ಡಿಸೆಂಬರ್ 2, ಸೋಮವಾರ ಈ 2 ದಿವಸ 65, ಮಂಗಳವಾರ 3 ತಾರೀಕು 60%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29 ತಾರೀಕು 25, ಶನಿವಾರ 30 ತಾರೀಕು 40, ರವಿವಾರ ಡಿಸೆಂಬರ್ 1 ತಾರೀಕು ಅಲ್ಲದೆ ಮಂಗಳವಾರ 3 ತಾರೀಕು 65, ಸೋಮವಾರ 2 ತಾರೀಕು 75%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 27 ಮತ್ತು ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 29ನೇ ತಾರೀಕು 40, ಶನಿವಾರ 30ನೇ ತಾರೀಕು 65, ರವಿವಾರ ಡಿಸೆಂಬರ್ 1ನೇ ತಾರೀಕು ಅಲ್ಲದೆ ಮಂಗಳವಾರ 3ನೇ ತಾರೀಕು 70 ಮತ್ತು ಸೋಮವಾರ 2ನೇ ತಾರೀಕು ಶೇಕಡ 75%. ಬಾಗಲಕೋಟೆ ಜಿಲ್ಲೆ ಬಳಗ ಬುಧವಾರ 27ರಿಂದ ಶುಕ್ರವಾರ 29ರ ತನಕ 3 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 10%, ಶನಿವಾರ 30ನೇ ತಾರೀಕು 35, ರವಿವಾರ ಡಿಸೆಂಬರ್ 1ನೇ ತಾರೀಕು ಅಲ್ಲದೆ 3ನೇ ತಾರೀಕು 60 ಮತ್ತು ಸೋಮವಾರ 2ನೇ ತಾರೀಕು ಶೇಕಡ 70%. ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಬುಧವಾರ 27ರಿಂದ ಶುಕ್ರವಾರ 29ರ ತನಕ 3 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 10%, ಶನಿವಾರ 30ನೇ ತಾರೀಕು 25, ರವಿವಾರ ಡಿಸೆಂಬರ್ 1ನೇ ತಾರೀಕು 50, ಸೋಮವಾರ 2ನೇ ತಾರೀಕು 75, ಮಂಗಳವಾರ 3ನೇ ತಾರೀಕು ಶೇಕಡ 60%. ಜಹೀರಾಬಾದ್ ತಾಲೂಕಿನೊಳಗ ಮೊದಲಿನ 3 ದಿನಗಳು ಬುಧವಾರ 27ರಿಂದ ಶುಕ್ರವಾರ 29ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಶನಿವಾರ 30ನೇ ತಾರೀಕು 40, ರವಿವಾರ ಡಿಸೆಂಬರ್ 1ನೇ ತಾರೀಕು 55, ಸೋಮವಾರ 2ನೇ ತಾರೀಕು 80 ಮತ್ತು ಮಂಗಳವಾರ 3ನೇ ತಾರೀಕು ಶೇಕಡ 60% ಅನ್ನುವಂತಹ ಒಂದು ಸೂಚನೆ ಅದ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ 27ರಿಂದ 30ರ ತನಕ ಒಣ ವಾತಾವರಣ ಇರ್ತದ. ಒಣ ವಾತಾವರಣ ಅಂತಂದ್ರೆ ಏನು, ಮಳೆ ಆಗುವಂತಹ ಸಾಧ್ಯತೆಗಳು ಬಹಳ ಬಹಳ ಬಹಳ ಕಡಿಮೆ. ಮೋಡ ಕವಿದಂತಹ ವಾತಾವರಣ ಇರಬಹುದು, ವಾರ ಮುಂದುವರೆದಂಗ ಮೋಡ ಮುಸುಕಿದಂತಹ ವಾತಾವರಣ ಆಗುವಂತಹ ಸಾಧ್ಯತೆಗಳು ಇರ್ತಾವ. ಆದ್ರೆ ಮಳೆ ಸಾಧ್ಯತೆಗಳನ್ನ ಇಲ್ಲಿ ತಜ್ಞರು ಹೇಳ್ತಾ ಇಲ್ಲ. ಆಮೇಲೆ ಡಿಸೆಂಬರ್ 1ರಿಂದ 3 ತನಕ ಏನದ ವಾತಾವರಣದೊಳಗ ಬದಲಾವಣೆಯಾಗಿ ಮಳೆಯ ಸಾಧ್ಯತೆಗಳು ಹೆಚ್ಚುತ್ತಾವ ಅನ್ನುವಂಥದ್ದು. ಈ 3 ದಿನಗಳು ಅಲ್ಲದೆ ಮತ್ತೆ ಮುಂದಿನ ಒಂದೆರಡು ದಿನಗಳು ಸಹಿತ ನೀವು ಸ್ವಲ್ಪ ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮುಂದುವರೆಸಿಕೊಂಡು ಹೋಗಬೇಕಾಗ್ತದೆ ಮತ್ತು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಇದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಆ ಆಪ್ ಅನ್ನ ಹಾಕೊಂಡು ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳದಾವ, ಆ ಆಪ್ಗಳನ್ನ ತಾವು ಬಳಸಿ ತಮ್ಮ ಕೃಷಿ ಪ್ರಗತಿಯ ಕಡೆಗೆ ಗಮನ ಕೊಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇನ್ನು ಮುಂದೆ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ, ಏನ್ ಮನೆಗ ಬಾರಪ್ಪ ರಜಣ ಬಾ. ಅಲ್ಲ ಏನಿದೆ, ಯಾಕೋ ಧನು ಹೇಳಿದ ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲ ಅಷ್ಟು. ಇಲ್ಲ ಶೋಭಕ್ ನಾ ಏನ್ ಹೇಳ್ಬೇಕು, ಹಂಗೇನಿಲ್ಲ ಶೋಭಕ್ ನ ಮನುಷ್ಯಳ ಇದ್ದಾಳಪ್ಪ ನೋಡು. ಅಲ್ಲ ರಜಣ, ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡು, ಮೆತ್ತಗ ಆಗ್ತದ. ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ ಬಂದ್ಬಿಡ. ಅದಕ್ಕ ತಿಳಿದ್ರೆ ಏನ್ ಹೇಳ, ಏನ್ ಹೇಳ್ತಾರೆ, ಚಿಂತೆ ಚಿತೆ ಇದ್ದಂಗ. ಹೌದು ಖರೆ ಅದ, ಅಂತಂದ್ರೆ ಜೀವಂತ ಸುಡುತ್ತದಂತ ಖರೇನೆ ಅದ. ಇಷ್ಟೆಲ್ಲ ಹೇಳ್ಯಾರ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ ಅಂದ್ರು ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಹೌದು ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವ್ ಅವ್ರಿಗೆ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ, ಒಬ್ರೆ ಕೂತಿರ್ತೀವಿ ಇಲ್ಲ ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕೆ ತಿನ್ನೋದ್ ಲಕ್ಷ ಇರಂಗಿಲ್ಲ,

ಇನ್ನೊಂದು ಶೋಭಕ ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ್ಮೇಲೆ ವಿಶ್ವಾಸದ ಹೌದು ಅವ್ರ ಹತ್ರ ಹೇಳ್ಕೊಳ್ಬೇಕು. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರಪ್ಪ. ಹಾ, ಅದಕ್ಕೆ ಇಲ್ಲ ಒಬ್ರನ್ನ ಒಬ್ರು ನಮ್ಗೆ ವಿಶ್ವಾಸ ಸಿಗ್ತಾರೆ. ಹೌದು, ನಮ್ಗೆ ವಿಶ್ವಾಸಕ್ಕೆ ಇದ್ದೇ ಇರ್ತಾರೆ. ಅಂತವ್ರ ಹತ್ರ ಹೇಳಿದ್ರೆ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದೆ. ಇಷ್ಟೇ ಆಯ್ತಲ್ಲ, ನೋಡೋಣ ತಗೋ ಇವತ್ತಿಗೆ ಬಿಟ್ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತಾರೆ. ಹೊರಗೆ ಬಂದ್ಬಿಡು ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರೆ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವೊಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚುದೋಕನಿಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ. ತಲೆ ಕೆಟ್ಟದ ಹುಚ್ಚಿಡದ ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ. ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತದ ದೀರ್ಘ ಹೋಗ್ಬಿಡ್ತು ಅಂತ ನಾನು ಅದನ್ನು. ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ, ಡಾಕ್ಟರ್ ಹೋಗ್ತೀವಲ್ಲ. ಹೌದು, ಹಂಗ ಇದೊಂದು ರೋಗ ಖರೆ ಅದ. ಈಗ ಅವನಿಗೆ ಒಂಥರ ಆಗ್ಲಿಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವನ್ ಸುತ್ತಮುತ್ತ ಇದ್ದವ್ರು ಮನೆಯೊಳಗೆ ಬರೋಬ್ಬರ ಹೇಳಿದ್ರು ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೊಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರ ಸರಿ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾದ್ರೆ ಮಾಡಬಹುದು. ತಿಳ್ಕೊಲ್ಲಾರ್ದನೆ ಇದೆ ಇದ್ರ ಹಣೆ ಬರ್ನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರೆ ಶುರು ಮಾಡಿದ್ವಿ. ಬೈಯೋದೊಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಆ ಬೈಯೋದೊಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡೋದು ಮಾನಸಿಕ ರೋಗ. ಇನ್ನೊಂದು ವಿಚಾರ ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ನಾರ್ಮಲ್ ಆಗಿ ಯಾರು ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವನ್ ನಮಗೆ ಗುರ್ತಾಗ್ತಾವ, ಹೊರಗೆ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತವೆ. ಇದನ್ನ ನಾವು ನೋಡ್ತಾ ಇರ್ಬೇಕು. ನೋಡಿಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ. ತಿಂಗಳಿಗೊಮ್ಮೋ, ತಿಂಗಳಿಗೆ ಎರಡ್ ಸಲನೋ, ವಾರಕ್ಕೊಮ್ಮೋ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತು. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆ ಹೆಂಗ್ ಹೋಗ್ತದೆ ಹಂಗ್ ಹೋಗಿ ತೋರಿಸ್ಕೊಂಡ್ಬಿಡುದು. ಹೌದು, ನೀವ್ ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮಟಮೇಕ್ ಮಾಡ್ತೀರಿ, ಹೋದ್ರೆ ತೋರಿಸ್ಕೊಂಡ್ ಬಂದ ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನು. ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೂ ನೋಡಿ ಏನ್ ತಪ್ಪದಪ್ಪ ಅದ್ರಾಗ. ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೆ ಅದ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವುದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ಇಲ್ಲ ನೋಡು. ಏನಿಲ್ಲ ಅಂತಿ, ಏನೇನೇನೇನಿಲ್ಲ. ಈಗ ನಾವೊಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀನಿ? ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನ್ರ ಕೊಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನ ವಿಚಾರ ಮಾಡ್ಕೋತ ಕೂತ್ರೆ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ನು ಸಿಗಂಗಿಲ್ಲ. ಅದು ಬಂದು ಶೋಭಕ್ಕನ ಹೇಳ್ದೆ, ಶೋಭಕ್ಕ ಹೊಟ್ಟೆ ಅದು ನೋಡುವ ಅಂತಂದ್ರೆ ಹೌದು ಏನಾರ ಸಿಗ್ತದಪ್ಪ. ಹಂಗ ಏನಂತ ಚಿಂತೆ ಮಾಡ್ಲು. ಸದ್ಯಕ್ಕರ ನಾ ಏನೂ ಮಾಡಿಲ್ಲ, ಮತ್ತೆ ಮಾಡೋ ತನಕ ಕೂಡ್ತಿದ್ದಿ ಅಂದ್ರೆ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕರ ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತಾನು, ಅವಾಗ ಬಂದಿರ್ತೀನಿ. ಹೌದೇನೆ, ಕೆಮ್ಮಂದು ಬಹಳ ಆಗಿದೆ ನೋಡುವ. ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿ ಇರ್ತದಪ್ಪ, ಸ್ವಲ್ಪ ತಂಡೆ ಪ್ರಕೃತಿ ಅದ ನಿಂದ, ಹಂಗಾಗಿ ಆಗ್ತದೆ. ಅದಕ್ಕೆಲ್ಲ ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಮಾಡಿಕೊಡ್ತೇನೆ ಅಂತ ಕೂತಿರಂಗಾದ್ರೆ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ದೀರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಈಗ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ ಕೇಳುವಿರಿ. ಕಾಲಾರೊಳಗ ನಿನ್ನ ಮೈ ಮಾತಿಳಿಯ ಬಂದೆ ನಾ ಕರಿ ಎಲ್ಲ ನಕುನ. ಕಾಲಾರೊಳಗ ನಿನ್ನ ಮೈ ಮಾತಿಳಿಯ ಬಂದಿರಿ ಜಗ ದಾಂಬಿ ಕೂನ. ಕಾಲಾರೊಳಗ ನಿನ್ನ ಮೈ ಮಾತಿಳಿಯ ಬಂದಿರಿ ಕರಿ ಎಲ್ಲ ನಕುನ. ಕಾಲಾರೊಳಗ ನಿನ್ನ ಮೈ ಮಾತಿಳಿಯ ಬಂದೆ ನಾ ಕರಿ ಎಲ್ಲ ನಕುನ. ಪೈಲ ಸೀತಾ ಜಾನಕಿಯಾಗಿ ಹುಟ್ಟಿದವನಿ ಜಾನಕಿಯಾಗಿ ಹುಟ್ಟಿದವನಿ ನಾ ಶಕ್ತಿ ಹೌತಾರಿನ. ಪೈಲ ಸೀತ ಜಾನಕಿಯಾಗಿ ಹುಟ್ಟಿದವನೇನ ಶಕ್ತಿಯ ಅವತಾರೇನ ಪೈಲ ಸೀತ ಜಾನಕಿಯಾಗಿ ಹುಟ್ಟಿದವನೇನ ಶಕ್ತಿಯ ಅವತಾರೇನ ಪೈಲ ಸೀತ ಜಾನಕಿಯಾಗಿ ಹುಟ್ಟಿದವನೇನ ಶಕ್ತಿ ಅವತಾರೇನ ಹತ್ತ ಮುಖದ ರಾವಣನ ಒಡಸಿ ದೀಪ್ರಣ ಲಂಕ ಸುಟ್ಟ ಹನುಮಾನ ಹತ್ತ ಮುಖದ ರಾವಣನ ಒಡಸಿ ದೀಪ್ರಣ ಲಂಕ ಸುಟ್ಟ ಹನುಮಾನ ಹತ್ತ ಮುಖದ ರಾವಣನ ಒಡಸಿ ದೀಪ್ರಣ ಲಂಕ ಸುಟ್ಟ ಹನುಮಾನ ಹತ್ತ ಮುಖದ ರಾವಣನ ಒಡಸಿ ದೀಪ್ರಣ ಲಂಕ ಸುಟ್ಟ ಹನುಮಾನ ಹತ್ತ ಮುಖದ ರಾವಣನ ಒಡಸಿ ದೀಪ್ರಣ ಸತ್ಯ ವಚನ ಪಾಂಡುರೊಳಗ ಧರ್ಮರಾಜನ ಜರ ಪಗಡಿ ಆಟ